ಕಾಕಿಯ ಬೆಳಕಿಗೆ ಮಕ್ಕಾನೆ ನಗುವಳಂತೆ ಚಿಕ್ಕ ಅರ್ಜುನರಾಯನ ಕಾಕಿಯ ಬೆಳಕಿಗೆ ಮಕ್ಕಾನೆ ನಗುವಳಂತೆ ಈ ಹರ ಹರ ಅರ್ಣ ಜಯಿತೋ ಈ ಊರ ಪುರವಾಗ್ಯ ದೈನ ಜಯಿತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ಅರ್ಜುನನೋ ಆದಿಯೊಳಗೆ ಹರ ಹರ ರನ್ನದ ಮಂಚಾವೇ ಕಂಡು ಅರ್ಜುನನೋ ಆದಿಯೊಳಗೆ ಹರ ಹರ ರನ್ನದ ಮಂಚಾವೇ ಕಂಡು ಈ ಹರ ಹರ ಚಿನ್ನದ ಮಂಚಾವೇ ಕಂಡು ಈ ಪಟ್ಟಿ ಮಂಚವನ್ನ ನೋಡ್ದಾನೆ ಅರ್ಜುನ ದತ್ತಾನೆ ನಿಂತುಕೊಂಡ ಈ ಹರ ಹರ ಅರ್ಣ ಜಯಿತೋ ಈ ಊರ ಪುರವಾಗ್ಯ ದೈನ ಜಯಿತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ಹಕ್ಕಿಯೊಂದು ಕಾಣೆನಲ್ಲೋ ನಮ್ಮ ಶಿವನೇ ಪಕ್ಷಿಯೊಂದು ಕಾಣೆನಲ್ಲೋ ಈ ಹಕ್ಕಿಯೊಂದು ಕಾಣೆನಲ್ಲೋ ನಮ್ಮ ಶಿವನೇ ಪಕ್ಷಿಯೊಂದು ಕಾಣೆನಲ್ಲೋ ನಾವು ಬಗ್ಗಿನ್ನು ಬಾಗಿನ್ನು ಬಿಲ್ಲುಗಳ ಬಿಟ್ಟಾರೆ ಪಾಪಕ್ಕೆ ಗುರಿಯಾದೆವಲ್ಲೋ ಈ ಹರ ಹರ ಅರ್ಣ ಜಯಿತೋ ಈ ಊರ ಪುರವಾಗ್ಯ ದೈನ ಜಯಿತೋ ನಮ್ಮ ಕರುಣೀಸು ಕರುಣೀಸು ಕೈಯಲ್ಲಿ ಕಿನ್ನೋಡಿ ಭೋಗ ನಂಜುಂಡಗೈತೋ ಈ ತುಪ್ಪ ಸರಂಗವಂತೆ ಒಳಮ್ಮಯ್ಯ ಒತ್ತಿಲಿ ಇರುವಳಂತೆ ಅವಳಮ್ಮಯ್ಯ ವಾರಿಲಿ ಇರುವಳಂತೆ ಈ ಇಜ್ಜಿನಿ ತಯ್ಯೋ ತಜ್ಜನು ತಯ್ಯೋ ತಲಾಂಗು ತಜ್ಜನು ತ ಹೂವ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವ ಗಂಗೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಹೂವ ನೋಡಮ್ಮ ತಂಗಿ ಕಾಯಿ ನೋಡೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಈ ನೋಡ್ದಾರ್ ನೋಡಾಲಿ ಮೂಡಾಲ ಶಿವ ಗಂಗೆ ಅಮ್ಮ ಕೋಡಗಲತ್ತಿ ಬಸವಾನ ತಂಗಿ ಹೂವ ನೋಡೆ ಅಮ್ಮ ಕೋಡಗಲತ್ತಿ ಬಸವಾನ ತಂಗಿ ಹೂವ ನೋಡೆ ಕೋಡಗಲತ್ತಿ ಬಸವಾನ ತಂಗಿ ಹೂವ ನೋಡೆ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವ ಗಂಗೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ನೋಡಮ್ಮ ತಂಗಿ ಕಾಯಿ ನೋಡೇ ಶಿವ ಗಂಗೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ಕೋಡಗಲತ್ತಿ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ಕೋಡಗಲತ್ತಿ ಬಸವಾನ ನೋಡಿದರೆ ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ ಕೋಡಗಲತ್ತಿ ಬಸವಾನ ನೋಡಿದರೆ ಅಮ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ ಕರ್ಮ ಮಾಡ್ದಂತ ಪಾಪ ಪರಿಹಾರ ತಂಗಿ ಹೂವ ನೋಡೆ ಈ ಹೂವ ನೋಡಮ್ಮ ತಂಗಿ ಕಾಯಿ ನೋಡೆ ಶಿವಗಂಗೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಅಮ್ಮ ತೇರ ಮೇಲವನೆ ಬಸವಣ್ಣ ತಂಗಿ ಹೂವ ನೋಡೆ ಈ ನೋಡ್ದಾರ್ ನೋಡ್ಬೇಕು ಶಿವಗಂಗೆ ಕ್ಷೇತ್ರವ ಅಮ್ಮ ಒಳಕಲ್ಲ ತೀರ್ಥದ ಮಹಿಮೆಯ ತಂಗಿ ಹೂವ ನೋಡೆ ಅಮ್ಮ ನೋಡ್ದಾರ್ ನೋಡ್ಬೇಕು ಶಿವಗಂಗೆ ಕ್ಷೇತ್ರವ ಅಮ್ಮ ಒಳಕಲ್ಲ ತೀರ್ಥ